ರೋಜಿ ಮತ್ತು ಹಿರೆ ರೋಜಿ ಅಂತ ಗ್ರಾಮದ, ಆ ಗ್ರಾಮದೊಳಗೆ ನಾವು ವಿಸಿಟ್ ಕೊಟ್ವಿ. ವಿಸಿಟ್ ಕೊಟ್ಟೊಳಗೆ ಅವರು 20-30 ಲಿಂಬೆ ಗಿಡ ಇತ್ತಂದ್ರೆ ನಾವು ಒಬ್ಬ ಸರ್ಕಾರಿ ನೌಕರು ಪಗಾರ ತೊಗೊಂತೀವಿ ಅಂತೇಳಿದರು. ನಾವು ಇದೇನಪ್ಪ 20 ಗಿಡದಾಗ ಏನು ತೊಗೊಂತಾರೆ ಇವರು ಅಂತ ವಿಚಾರ ಮಾಡಿದ್ವಿ. 1 ಗಿಡ 5 ವರ್ಷದ ಮಟ್ಟ ಏನು ನಮಗೆ ಆದಾಯ ಅಂದ್ರೆ ಖರ್ಚು ಮಾಡಿದ್ದು ಬರ್ತಿತ್ತು ಮತ್ತು ನಮಗೆ ಲಕ್ಷಣೆ ಆಗ್ತಿತ್ತು. ನಾವು ವಿಧ ವಿಚಾರ ಮಾಡಿದ್ವಿ. ನಮ್ಮ ತಂದೆಯವರು ಏನಪ್ಪ ಇದು ಹಿಂಗೈತಲ್ಲ ಅಂತ ಹೇಳಿದರು. ಇರಲಪ್ಪ ನೋಡೋಣ ಅಂದ್ವಿ. ಮತ್ತು ಇನ್ನೊಬ್ಬರು ತೋಟಕ್ಕೆ ಹೋದ್ವಿ. ಅವ್ರದ್ದು 20 ವರ್ಷದ ಗಿಡ ಇತ್ತು, ಒಬ್ಬೊಬ್ರದ್ದು 15 ವರ್ಷದ ಗಿಡ ಇತ್ತು. 15 ವರ್ಷದ ಗಿಡದವ್ರು ಹೇಳಿದರು, ನೋಡ್ರಿ ನಮ್ದು 15 ವರ್ಷದ ಗಿಡ ಅದ, ಈಗ 5-6 ಸಾವಿರಕ್ಕೆ ಒಂದು ಗಿಡಕ್ಕೆ ಕಾಯ್ಬಿಡ್ತದ. ನಮ್ಮದು 100 ಗಿಡ ಅದ, 100 ಗಿಡ ಇತ್ತಂದ್ರೆ 1 ಗಿಡಕ್ಕೆ ನಾವು 2 ಚೀಲ 1.5 ಚೀಲ ತೊಗೊತೀವಿ. ಇದು 2 ಚೀಲದಿಂದ ನಮಗೆ 1 ಚೀಲ 2,500 ರೂಪಾಯಿ ವ್ಯಾಪಾರ ಆಗ್ತದೆ. ಈಗ 100 ಗಿಡ ಇತ್ತಂದ್ರೆ 2.5 ಲಕ್ಷ 3 ಲಕ್ಷ ಹಿಂಗೆ ಆಗ್ತದೆ ಅಂತ ಹೇಳ್ತಿದ್ರು. ಅದನ್ನು ವಿಚಾರ ಮಾಡ್ಕೊಂಡು ನಮ್ಮ ಅಪ್ಪರಿಗೆ ನಾವೆಲ್ಲ ಮಾಹಿತಿ ತಿಳಿಸಿದ್ವಿ. ಅವ್ರು ಏನಂದರು, ಎಲ್ಲಿ ಬಿಡಪ್ಪ ನಮ್ದು ಇದ ಮೆಕ್ಕೆಜೋಳ ಮಾಡೋಣ, ಮೆಕ್ಕೆಜೋಳ ಆದಮ್ಯಾಗ ಶೇಂಗಾ ಮಾಡೋಣ, ಶೇಂಗಾದೊಳಗೆ ನಾವು ಅಲಸಂದಿ ಹಾಕ್ತಿದ್ವಿ, ಆಮ್ಯಾಗ ಹೆಸರು ಹಾಕ್ತಿದ್ವಿ, ಮೊನ್ನೆ ಉಳ್ಳಾಗಡ್ಲೆ ಶೇಂಗಾ ಬೆಳೆದ್ವಿ, 8 ಪ್ಯಾಕೆಟ್ ಉಳ್ಳಾಗಡ್ಲೆ ಆಗಿದವು, ಶೇಂಗಾ 40 ಚೀಲ ಆಗಿದೆ. ಇದೆಲ್ಲ ಮಾಡ್ತಿದ್ವಿ. ಮಾಡ್ತಾ ಮಾಡ್ತಾ ನಾವು 2010 ನಾವು ನಮ್ಮ ಅಜ್ಜಾರ ಮನೆಯಾಗ ಇದ್ವಿ. ಇದ್ದ ಮ್ಯಾಗ ನಮ್ಮೂರಿಗೆ ನಾವು ಹೋದಾಗ ನಮ್ಮ ಅಪ್ಪರಿಗೆ ಹೇಳಿದ್ವಿ, ಇಲ್ಲಪ್ಪ ನಾವು ಏನಾರ ಒಂದು ಆರ್ಟಿಕಲ್ಚರ್ ಬೆಳೆ ಮಾಡಬೇಕು ಅಂದೊತ್ತಿನಾಗ ನೀರು ಕಮ್ಮಿ ಏನು ಮಾಡ್ತೀವಿ ಬಿಡೋ ಅಂದರು. ಆದ್ರೂ ನಾವು ತೋಟಗಾರಿಕೆ ಸಲಹೆಯಿಂದ ಡ್ರಿಪ್ ಎರಿಗೇಷನ್ ಮಾಡಿ 300 ಲಿಂಬು ಸಸಿಗಳನ್ನು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಹಿರೇರೋಜಿಯಲ್ಲಿಂದ ತೊಗೊಂಡ್ಬಂದು ಆ ಜವಾರಿ ತಳಿಯ ನಮ್ಮ ಕರ್ನಾಟಕದೊಳಗೆ ಅತಿ ಹೈಯೆಸ್ಟ್ ಲಿಂಬು ಬೆಳೆಯೋದಂದ್ರೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನೊಳಗೆ. ಅದು ಫೇಮಸ್ ವ್ಯಾಪಾರದೊಳಗೆ ಮತ್ತು ಉತ್ತಮವಾದಂಥ ರುಚಿ ಮತ್ತು ರಸ ಮತ್ತು ಹಳದಿ ಬಣ್ಣದ ತಿಳಿ ಕಲರ್ ಇರ್ತಕ್ಕಂಥದ್ದು. ಆದ ಕಾರಣ ನಾವು ಅಲ್ಲೇ ಚಾಯ್ಸ್ ಮಾಡಿದ್ವಿ. ಆಂಧ್ರ ಬೇಡ, ಬೇರೆ ರಾಜ್ಯಕ್ಕೆ ಹೋಗಿ ಅದು ಅಜಿ ಥರದ್ದು ಬೇಡ, ಏನು ಬೇಡ ನಮ್ಮ ರಾಜ್ಯದ ಥರ ಅಂತೇಳಿ ಇಂಡಿ ತಾಲೂಕಲ್ಲಿದ್ದ ಅಜಿ ತೊಗೊಂಬಂದು 300 ಅಜಿ ತೊಗೊಂಬಂದು ಹಚ್ಚಿದ್ವಿ. 2011 ಅಜಿ ಹಚ್ಚಿತ್ತಂದ್ರೆ ಇವತ್ತು 2019 3 ವರ್ಷಕ್ಕೆ ಕಾಯಿ ಚಾಲುವಾಗ್ತದೆ ರೀ. 3 ವರ್ಷಕ್ಕೆ ಕಾಯಿ ಚಾಲುವಾದ್ರೆ ನಾ ಖರ್ಚು ಮಾಡಿದ್ದು ಬಂತು. ಆಮ್ಯಾಗ ತೋಟಗಾರಿಕೆದವ್ರು 30,000 ಕೊಟ್ಟರು, ಡ್ರಿಪ್ಪಿಗೆ ಸಬ್ಸಿಡಿ ಕೊಟ್ಟರು, ಹಜ್ಜಿಗೆ 25,000 ಕೊಟ್ಟರು. ಅದಕ್ಕೆ ನಾವು ಮಾಡಿದ್ದಾತು. ಮತ್ತು ದಿನನಿತ್ಯ ಏನಪ್ಪ ವಿಚಾರ ಅಂತಂದ್ವಿ, ಅದರೊಳಗೆ ಅಂತರ ಬೆಳೆವಾಗಿ ಈಗ ನಾವು ಟೊಮಾಟಿ ಮಾಡಿದ್ವಿ, ಆಮ್ಯಾಗ ಸೀಜನ್ ಒಳಗೆ ಚೆಂಡು ಬೆಳೆದ್ವಿ, ಶೇಂಗಾ ಬೆಳೀತಿದ್ವಿ. ಶೇಂಗಾದೊಳಗೆ ನಡುಕ್ಕೆ ಅಲಸಂದಿ, ಆಮ್ಯಾಗ ಮಡಿಕೆ, ಹೆಸರು, ನಮಗೆ ಮನೆಗೆ ಏನು ಬೇಕಾಗ್ತದೆ ಎಲ್ಲ ಬೆಳೆ ಬೆಳ್ಕಂದ್ವಿ. ಆಮ್ಯಾಗ ಮೆಕ್ಕೆಜೋಳ ಬೆಳಿತೀವಿ ಅಂದ್ರೆ ಅದರೊಳಗೆ ತೊಗರಿ ಇಟ್ಟಿವಿ, ಅಲಸಂದಿ ಹಾಕಿದ್ವಿ. ಅದರಿಂದ ನಮಗೆ ಮನೆಗೆ ಏನು ಇವತ್ತು ನಾವು ಕುಣ್ಕಬಾರ್ದಪ್ಪ. ನಾವು ರೈತರು ಅವ್ಯಕ್ತ ಕುಟುಂಬ ನಮ್ಮದು. ನಮ್ಮಪ್ಪರಿಗೆ ನಾವು 10 ಜನ ಮಕ್ಕಳು, 8 ಜನ ಗಂಡುಮಕ್ಕಳು, 2 ಜನ ಹೆಣ್ಮಕ್ಳು ಇದ್ದಾರೆ. ಅದರಲ್ಲೇ ನಾವು ಅವ್ಯಕ್ತ ಕುಟುಂಬಕ್ಕೆ ಖರ್ಚು ವೆಚ್ಚಗಳನ್ನು ನೋಡಬೇಕಾಗ್ತದೆ. ಆ ಕಾರಣದಿಂದ ನಾವು ತೋಟಗಾರಿಕೆ ಬೆಳೆ ಅಂತಂದರೆ 1 ವರ್ಷಕ್ಕೆ 2 ಬೆಳೆ ಆಗ್ತದೆ. 6 ತಿಂಗಳಿಗೆ 1 ಬೆಳೆ ಮತ್ತು 6 ತಿಂಗಳಿಗೆ 1 ಬೆಳೆ. ಚಳಿಗಾಲದಾಗ ರೇಟ್ ಕಮ್ಮಿ ಇರ್ತದೆ, ಬೇಸಿಗೆ ಒಳಗೆ ರೇಟ್ ಜಾಸ್ತಿ ಇರ್ತದೆ. ಅದರ ಉದ್ದೇಶದಿಂದ ನಾವು ಬೆಳೆ ಬೆಳೆದ್ವಿ. ಮಾರಬೇಕು ಮಾರ್ಕೆಟ್ಗೆ ಹೆಂಗಪ್ಪ ಅಂತ ವಿಚಾರ ಬಂತು ನಮಗೆ. ಒಂದು ಅಂಗಡಿಗೆ ನಾವು ಹೋದ್ವಿ, ನಾನಾ ಖುದ್ದಾಗಿ ಹೋಗಿ, ನೋಡಪ್ಪ ನನ್ನ ಲಿಂಬೆಹಣ್ಣದ ಹಿಂಗದ, 1 ಚೀಲದ ಎಷ್ಟು ತೊಗೊಂತೀರಿ ಅಂತ ಕೇಳಿದ್ವಿ. 1 ಚೀಲ ಅವತ್ತು ನಾವು ಲೇಟಾಗಿ ಹೋದೆ, ಬಾಯಿ ಕಟ್ಟಿದ ಚೀಲಕ್ಕೆ 900 ರೂಪಾಯಿ ಅಂದರು. 900 ರೂಪಾಯಿ ಅಂದರೆ ಎಣ್ಣ ಇವತ್ತಿನ ರೇಟ್ 2,000 ಐತಿ, ನೀವು 900 ಕೇಳ್ತೀಯಲ್ಲ ಅಂದ್ರೆ ಕೊಟ್ಟರೆ ಕೊಡು ಬಿಟ್ಟರು ಬಿಡು ಅಂದ. ನನಗೆ ವ್ಯಾಪಾರದ್ದು ಗೊತ್ತಿದ್ದಿಲ್ಲ. ನಾನು ಏನೋ ಒಂದು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ವಿಚಾರ ಮಾಡಿದ್ವಿ. ಕೊಪ್ಪಳದಲ್ಲೇನ ಹಿಂಗೆ ವಿಚಾರ ಆದ ಹೊತ್ತಿನಾಗ ಅವ್ರನ್ನ ಕೇಳಿದ್ರೆ ಅವರು ನನಗೆ ಇಲ್ಲಪ್ಪ 900 ರೂಪಾಯಿನ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಆಯ್ತು ಬಿಡಿ ಅಣ್ಣ ಅಂತೇಳಿ ನನ್ನ ಚೀಲ ನಾ ತೊಗೊಂಡು ಮತ್ತೆ ಹಿಂದೆ ಬಂದೆ. ಆತ ಮುಂದೆ ಕುಂತಿದ್ದ, ನಾನು ಆತನ ಹಿಂದೆ 4ನೇ ಲೈನ್ನೇ ಕುಂತು ನಾನಾಗ ಖುದ್ದು ಮಾರಿದೆ. 1 ಚೀಲಕ್ಕೆ 1,800 ರೂಪಾಯಿ ರೊಕ್ಕ ಬಂತು ನಂಗೆ. 1,800 ರೂಪಾಯಿ ಅಂದರೆ 900 ರೂಪಾಯಿ ಲಾಭ ಆಯ್ತು. ಅವತ್ತೇ ನಾನು ಹೇಳಿದೆ, ಮನೆಗೆ ಹೋಗಿ ನಮ್ಮ ತಂದೆಯವ್ರಿಗೆ ತಿಳಿಸಿದೆ, ಏನಪ್ಪ ಅಂತಂದ್ರೆ ನಾವು ಬೆಳೆದೀವಿ ಅಂದರೆ ನಾವು ಅದನ್ನು ನಾವೇ ಮಾರಬೇಕು. ನಾವು 10 ಜನ ಮಕ್ಕಳಿರೋದ್ರಿಂದ ಒಬ್ಬತ ಮಾರ್ಕೆಟಿಗೆ ಹೋಗ್ತಾನ, ಒಬ್ಬತ ಅರಿತಿರ್ತಾನ, ಮತ್ತು ಎಲ್ಲರಿಗಿನ ಮಾರ್ಕೆಟಿಂದು ವ್ಯವಹಾರ ಜ್ಞಾನ ತಿಳಿಸಿದ್ದೀವಿ ನಾವು. ಆಮ್ಯಾಗ ಲಿಂಬು ಒಳಗೆ ಏನು ತೊಂದರೆ ಇಲ್ಲ, ಯಾವುದೇ ಥರದ ರೋಗ ರುಜಿಗಳು ಬರೋಂಗಿಲ್ಲ. ಸ್ವಲ್ಪ ಮಳೆಗಾಲದ ಟೈಮ್ನೊಳಗೆ ಚಿಕ್ಕಿ ರೋಗ, ಎಲೆ ಸುರುಳಿ ರೋಗ, ಆಮ್ಯಾಗ ಮುಟ್ರಿ ರೋಗ ಇಷ್ಟು ಬರ್ತದೆ. ಇದಕ್ಕೆ ನಾವೇನಪ್ಪ ಅಂದ್ರೆ ಬೇವಿನ ಕಷಾಯ, ಬೇವಿನ ಹಿಂಡಿ ಬಡ್ಡಿ ಹಾಕೋದ್ರಿಂದ, ಆಮ್ಯಾಗ ಕುರಿ ಗೊಬ್ಬರ ಹಾಕಬೇಕು. ಕುರಿ ಗೊಬ್ಬರ ಹಾಕೋದ್ರಿಂದ ಜದ್ಲಿ ಹುಳು ಬರೋಂಗಿಲ್ಲ, ಜದ್ಲಿ ಹುಳ ಆಡ್ತಂದ್ರೆ ಗಿಡ ಉಳಿಯೋಂಗಿಲ್ಲ. ಆದ ಕಾರಣ ಸರ್ಕಾರಿ ಗೊಬ್ಬರದ ಅವಶ್ಯಕತೆನೂ ಇಲ್ಲ, 100ಕ್ಕೆ 100 ಸರ್ಕಾರಿ ಗೊಬ್ಬರದ ಅವಶ್ಯಕತೆ ಇಲ್ಲ. ಎರೆಹುಳ ಗೊಬ್ಬರ ಬೇಕು, ಕುರಿ ಗೊಬ್ಬರ ಬೇಕು. ನಮ್ಮಲ್ಲಿ ಕುರಿ ಗೊಬ್ಬರದ್ದು ತೊಂದರೆ ಇಲ್ಲ, ಯಾಕಂದ್ರೆ ನಮ್ಮ 120 ಕುರಿ ಇದಾವೆ. 120 ಕುರಿ ಇದರಿಂದ ನಮ್ಮ ಭೂಮಿ ಇವತ್ತು ಹಸನಾಗೈತಿ. ಆಮ್ಯಾಗ 4 ಆಕಳದವು, 2 ಎತ್ತದವು, 2 ಹೋರಿದವು.

ನಮ್ಮ ಎಲ್ಲ ರೈತ ಬಾಂಧವರೊಟ್ಟಿಗೆ ಹಂಚಿಕೊಂಡಿದ್ರಿ, ತಮಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಕೂಡ ತಮ್ಮಿಂದ ಈ ರೀತಿಯ ಸ್ಫೂರ್ತಿದಾಯಕವಾದ ನುಡಿಗಳನ್ನು ಕೇಳಿದಂತೆ ಎಲ್ಲ ರೈತ ಬಾಂಧವರು ಕೂಡ ಈ ತೆರನಾದಂಥ ಒಂದು ಬೆಳೆಗಳಿಗೆ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಲಿ, ಅವುಗಳತ್ತ ತಿರುಗಿ ನೋಡಲಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ತಮ್ಮ ನುಡಿಗಳನ್ನು ನಮ್ಮ ಉಳಿದಂಥ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಅಡುಗೆಗೆ, ಪೂಜೆಗೆ, ಔಷಧಿಗೆ, ತಂಪು ಪಾನೀಯವಾಗಿ ಎಲ್ಲರಿಗೂ ಬೇಕಾದ ನಿಂಬೆ ಬೆಳೆ, ಈ ಬೇಸಾಯ, ಈ ಕುರಿತು ಶ್ರೀ ಬಸವರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಪ್ರಸಾದ್. ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದಾಗ ಎಲ್ಲ ಸುತ್ತಾಡ್ಕೊಂಬಂದ್ವಲ್ಲ ರೈತ ಬಂದವರೇ. ಈಗ ಒಂದು ಚಿಕ್ಕ ಜಾಹೀರಾತು, ನಂತರ ರೈತರಿಗೆ ಸಲಹೆಗಳನ್ನು ಆಲಿಸೋಣ.

ತಮ್ಮ ಮನೆಗಳಿಗೆ ತನ್ನಿ. ಹಾಗಿದ್ದಲ್ಲಿ ಮಾತ್ರ ತಮ್ಮ ಹೈನುಗಾರಿಕೆ ಯಶಸ್ವಿಯಾಗುತ್ತೆ. ಇದು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಾವು ವಹಿಸಬೇಕಾದ ಮೊಟ್ಟ ಮೊದಲ ಎಚ್ಚರಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಬಿ ಕೆ ರಮೇಶ್ ಅವರಿಂದ ಉತ್ತಮ ಹಸುಗಳ ಖರೀದಿ ಈ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳ್ಕೊಂಬರೋಣ ಪುರಂದರದಾಸರ ಒಂದು ಕೃತಿಯನ್ನ. ಸರಿಗಮ ಪದನಿ ಸನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸನಿ ಸರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ಸರಿ ಸನಿ ದಪ ಮ ಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸ ದನಿ ಸರಿ ಗರಿ ಸರಿ ಸರಿ ದಪ ಮ ಪದನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸ ದನಿ ಸರಿ ಗಮ ಪಮ ಗಮ ಗರಿ ಸರಿ ದನಿ ಧನಿ ಸರಿ ಗಮ ಗರಿ ಸರಿ ಸರಿ ದಪ ಮ ಪದನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ಸರಿ ಸರಿ ದಪ ಮ ಪದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸರಿ ಗಮ ಪದನಿ ಮಣ್ಣಿಂದ ಕಾಯ ಮಣ್ಣಿಂದ ಅಣ್ಣಗಳಿರ